ಆತ್ಮರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಈ ವಿಷಯ ಕುರಿತು ಕಾರ್ಯಕ್ರಮವಿದ್ದು, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಅವರು ಭಾಗವಹಿಸಲಿದ್ದು ತಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 22370477, 22370477, 22370488, 22370488, ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಆಗಸ್ಟ್ 20, 2025 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆಗೆ ಸಂಬಂಧಿಸಿದ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ, ನಂತರ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಸುಪ್ರಿಯಾ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಹಾಗೆ ಹವಾಮಾನ ವರದಿ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಆರಂಭದಲ್ಲಿ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ, ಹಳ್ಳಿಯೇ ಒಂದು ಕುಟುಂಬ, ರೈತರೆಲ್ಲ ಸಹೋದರರು. ಈ ಕುರಿತು ಮಾತುಕತೆ ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಎಂಥ ಕಾಲ ಬಂತು, ಎಂಥ ಕಾಲ ಬಂತು ನೋಡು. ಏ, ನಾವು ಇಂಥದ್ದೆಲ್ಲ ಕಂಡರಲ್ಲ ಕಣವ್ವ. ಅವಾಗಿಂದ ಬರೀ ಶ್ರುತಿ ಆಡಿದ್ದೇ ಆಯ್ತು. ಆಡ್ ಶುರು ಮಾಡು ಶಿವಣ್ಣ. ತಡಿಯವ್ವ, ಪಿ ಹಿಟ್ಟಿಗೆ ಮುಗಿಲಿ, ಆಮೇಲೆ ಕತೆ ಪ್ರಾರಂಭ ಆಗುತ್ತೆ. ಅದೇನಂತ ಹೇಳ್ಬಾರ್ದ ಶಿವಣ್ಣ, ಅಂಥದ್ದು ಏನಾಯ್ತು ಈಗ ಅಂತ. ಏ ಬಿಡು ಗಂಗಮ್ಮ, ನನಗೆ ಒಬ್ನಿಗೆ ಹೆಂಗಾಗಿದ್ದು, ನಿಮಗೂ ಕೂಡ ಪ್ರತಿ ದಿವಸ ಆಗ್ತಾನೆ ಇರುತ್ತೆ. ನೀವ್ ಹೇಳ್ಕೇಳಲ್ಲ ಅಷ್ಟಯ್ಯ. ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಅನ್ನೋ ಪ್ರಜ್ಞೆ ಒಂದು ಇರುತ್ತಲ್ಲ ಶಿವಣ್ಣ. ಏ ಹೇಳೋ ವಿಷಯ ಆದ್ರೆ ನಾವು ಕೂಡ ಹೇಳ್ತೀವಿ, ಅಂತ ವಿಷಯ ಅಲ್ಲ ಅಂದ್ರೆ ಅದ್ರ ಸುದ್ದಿ ಯಾಕೆ ಅಂತ ಅಲ್ಲೇ ಬಿಡ್ತೀವಿ. ಅತ್ಲ ನೋಡ್ ಶಿವಣ್ಣ, ಆ ಮುಳ್ಗಿಡ ಕಿತ್ತಾಕು ಶಿವಣ್ಣ, ಬೆಳೆಗಿಂತ ಕಳೆನೆ ಬೇಗ ಬಂದ್ ಬಿಡುತ್ತೆ. ಕಳೆ ಕಿತ್ತು ಗೊಬ್ಬರ ಹಾಕಿ ಎಡೆಕುಂಟೆ ಒಡೆದು ಬೆಳೆ ತೆಗಿಯೋ ಹೊತ್ತಿಗೆ ಸಾಕಾಗಿ ಹೋಗುತ್ತೆ ಕಣಪ್ಪ. ಏನ್ ಮಾಡ್ತೀವಿ ಗಂಗಮ್ಮ, ಇಂಥದ್ನೆಲ್ಲ ಮಾಡಿದ್ರೆ ತಾನೇ ಏನವ್ವ ಬೆಳೆ ಸಮೃದ್ಧವಾಗಿ ಬರೋದು. ಸಮಾಜದಲ್ಲೂ ಹಂಗೆ ಕಣವ, ಕಳೆ ಗಿಡಗಳೇ ಜಾಸ್ತಿ, ಹಂಗಂತ ಅವನ್ ಕಿತ್ತಾಕ ಬರಲ್ಲ ನೋಡು. ಈ ಕಳೆ ಗಿಡ ಸೊಪ್ಪು ಸೆದೆ ಯಾವತ್ತಿಲ್ಲ ಹೇಳು. ಹಿಂದಿನಿಂದಲೂ ನಮ್ಮ ಹಿರಿಯರು ಇದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ನಿಯಂತ್ರಣ ಮಾಡಿಕೊಂಡು ತಾನೇ ಬಂಗಾರದಂತ ದವಸ ಧಾನ್ಯ ಬೆಳೀತಾ ಇದ್ದಿದ್ದು. ಅದೇ ರೀತಿ ಸಮಾಜದಲ್ಲಿ ಇರ್ತಾ ಇದ್ದಂತ ಕಳೆಗಳನ್ನು ಕೂಡ ಹಿಂಗೆ ಬುದ್ಧಿವಂತಿಕೆಯಿಂದ ನಿಭಾಯಿಸ್ಕೊಂಡು ಬರ್ತಿದ್ರು. ಯಾವ ಕ್ಷೇತ್ರದಲ್ಲಿ ಕಳೆಗಳು, ಕೊಳಕು ಮನಸ್ಸುಗಳು, ಹೊಟ್ಟೆ ಕಿಚ್ಚು ಇಲ್ಲ ಹೇಳು, ಒಂದಾಗಿದ್ದುದನ್ನ ಒಡೆದು ಬೇರೆ ಮಾಡೋದು, ಸಮಾಜದ ಒಗ್ಗಟ್ಟು ಮುರಿದು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳೋದು, ಏನಾದ್ರೂ ಮಾಡಿ ದೊಡ್ಡ ಕೀರ್ತಿ ಸಂಪಾದನೆ ಮಾಡೋದು, ಇದನ್ನೆಲ್ಲ ದೊಡ್ಡವರು ಅನ್ನಿಸ್ಕೊಂಡವರೇ ಕಂಡು ಕಾಣದಂಗ್ ಮಾಡ್ತಾರೆ. ಅದ್ ಬಿಡವ, ಅವ್ರು ತೊಡೋ ಬಟ್ಟಿಗೂ ಅವ್ರ ಬದುಕೋ ರೀತಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನಂಗೆ ಬಾಳ್ಮೆ ಮಾಡ್ತವೆ. ಆದ್ರೆ ನಾನು ಹೇಳಿದ್ದು ಅದಲ್ಲ. ಆ ಕಲ್ ಕೆಳಗಿನ ಮನೆ ಡೌರಂಗಯ್ಯ ನೆನ್ನೆ ಮೊನ್ನೆ ನಾಕ್ ಕಾಸ್ಕೊಂಡಿದ್ದಾನೆ. ಅಯ್ಯಯ್ಯೋ ಎಷ್ಟು ಅವತಾರ ಆಡ್ತೇನೆ ಅಂತೀಯ? ಏ ಸುಮ್ನೆ ಅವ್ರ ಮೇಲಿನ ಹೊಟ್ಟೆ ಕಿಚ್ಚಿಗೆ ಏನೇನೋ ಮಾತಾಡ್ಬೇಡ ಶಿವಣ್ಣ. ಯಾಕಪ್ಪ ಅವರು ದುಡ್ಕೊಂಡು ದುಡ್ಡು ಇಟ್ಕೊಳ್ಳೋದೇ ತಪ್ಪ. ಶಿವಣ್ಣ ಹೇಳೋದ್ರಲ್ಲೂ ಒಂದು ಅರ್ಥ ಐತಿ. ಯಾರಾದ್ರೂ ಹಿಂದಿನದ್ದನ್ನ ಮರೆತು ನಾನೊಬ್ನೇ ಇಡೀ ಜಗತ್ತಿಗೆಲ್ಲ ದೊಡ್ಡ ಮನುಷ್ಯ ಅನ್ನಂಗೆ ಮ್ಯಾರಿಬಾರ್ದು ಕಂಡ್ರವ. ಏ ಅಲ್ಲಿ ನೋಡ್ರಿ ನೋಡ್ರಿ, ಆ ಅಣ್ಣೆ ಗಿಡ ಮೊದ್ಲು ಕಿತ್ಕೊಳವ, ಅದನ್ ಬಿಟ್ರೆ ಹೊಲ ತುಂಬಾ ಅಳ್ದು ಬಿಡುತ್ತೆ. ಮೊನ್ನೆ ನನಗೂ ಹಂಗೆ ಆಯ್ತು ನೋಡು. ಮನೆ ಮುಂದೆ ಅಡಿಕೆ ಒಣಗಾಕಕ್ಕೆ ಅಂತ ಹಾಕಿದ್ನ, ಮಳೆ ಬರಂಗ ಆಗ್ಬಿಡ್ತು. ದೊಡ್ಡ ಟಾರ್ಪಲ್ ಬೇರೆ, ನಾವಿಬ್ರೆ ಗಂಡ ಹೆಂಡ್ತಿ ಎಳಿಯಕ್ಕೇ ಆಗ್ತಾ ಇರ್ಲಿಲ್ಲ. ಹ್ಮ್ ಗೊತ್ತಾಯ್ತು ಹೇಳವ್ವ, ನಿಮ್ ಮನೆಯವ್ರು ಹೇಳ್ತಾ ಇದ್ರು ಒಂದಿಷ್ಟು ಸಹಾಯ ಮಾಡು, ಟಾರ್ಪಲ್ ಹಿಡ್ಕೊ ಅಂದ್ರು. ಈ ಡೌರಂಗಯ್ಯ ಹಂಗೆ ನಿಂತ್ಕೊಂಡು ಕೈ ಕಟ್ಕೊಂಡು, ನನ್ನ ಮಗ ಹಂಗೆ ನನ್ನ ಮಗಳಿಂಗೆ ನನ್ನ ಹೆಂಡ್ತಿ ಸುದ್ದಿ ಏನ್ ಹೇಳನ ಅಂತ ಕೊಚ್ಕೊಂಡು ನೋಡ್ತಾ ನಿಂತಿದ್ನೆ ಹೊರ್ತು ಬಂದ್ ಸ್ವಲ್ಪ ಕೈ ಹಾಕ್ಲಿಲ್ಲ ಅಂತವ. ಅದೇನ್ ಸತ್ವೆ, ಮೊದ್ದಿನಂಗಿಲ್ಲ ಬಿಡು ಅವ್ರು. ಅದನ್ನೇನ್ ಹೇಳ್ತೀಯ, ಅವನ್ ಹೆಂಡ್ತಿ ಮಾರಾಣಿ ಮೆರೆದಂಗ್ ಮೆರಿತಾಳೆ. ಏನ್ ಸಿಕ್ಕಬಾರ್ ಸಿಕ್ಕಿದ್ಯಾ ಅನ್ನಂಗ್ ಆಡ್ತಾಳೆ. ಸಗಣಿ ತಟ್ಟಿ ಎತ್ತಿ ತಲೆ ಮೇಲೆ ಒರ್ಸು ಅಂದ್ರೆ ಕೇಳ್ದಳು ಹೋದಂಗ್ ಹೋಗ್ತಾಳೆ. ಅದೇನ್ ಬಿಂಕ, ಅದೇನ್ ಬಡಿವಾರ. ಒಂದಿಷ್ಟು ಸಹಾಯ ಮಾಡು ಅಂದ್ರೆ ಅವಳ ಕೈ ಏನ್ ಸೌದೋಗ್ತಿತ್ತ, ಅವಳ ಕೈ ಏನು ಸೇದ್ ಹೋಗ್ತಿತ್ತೆ. ಬಿಡು ಜಯಮ್ಮ, ಅದ್ ಯಾಕಂಗೆ ಸಾಪ್ಳಿಸಿ ಸರು ಹೋಯ್ತೀಯಾ? ಅವರಿಗೂ ಯಾರ ಸಹಾಯವೂ ಬೇಕಾಗಲ್ವಾ? ಅವರೇ ತಿಳ್ಕೊಬೇಕು. ಆ ಕಡೆ ಆ ಪಾರ್ಥೇನಿಯಂ ಗಿಡ ಕಿತ್ಕೋ ಬಿಡ್ಬೇಡ. ರೈತರು ಅಂದ್ರೆ ಒಬ್ರಿಗೊಬ್ರು ಸಹಾಯ ಸಹಕಾರ ಮಾಡ್ಬೇಕವ್, ಇಲ್ಲ ಅಂದ್ರೆ ಕೆಲ್ಸ ಆಗುತ್ತಾ? ನಾವು ರೈತರು ಅಂತ ಅನ್ನಿಸ್ಕೊಂಡವ ಹೇಳು. ಡೌರಂಗಪ್ಪ ಒಬ್ನೇ ಅಲ್ಲ, ಎಲ್ಲಾರ್ದು ಇದೇ ಕತೆ. ಆದ್ರೆ ಬರೀ ರೈತರೇ ಅಲ್ಲ ಕಣಪ್ಪ, ಎಲ್ರೂ ಹಿಂಗೆ ಒಂದಾಗಿ ಬದುಕ್ಬೇಕು ಅಲ್ವಾ? ಅಲ್ಕಣ್ ಮಾರಾಯ, ಒಬ್ರಿಗೊಬ್ರು ಒಂದ್ ಸಣ್ಣ ಸಹಾಯ ಮಾಡಕ್ಕೂ ಹಿಂದೆ ಮುಂದೆ ನೋಡೋ ಕಾಲ ಬಂತಲ್ಲ, ಹಿಂಗಾದ್ರೆ ಬಹಳ ಬದುಕೋದು ಹೆಂಗೆ ಅಂತೀನಿ. ಮುಂದ್ ಮುಂದೆ ಸುಮ್ ಸುಮ್ನೆ ಬಂದ್ ಕುತ್ಕೊಂಡು ಮಾತಾಡೋಕು ಕೂಲಿ ಕೊಡೋ ಅಂತ ಕಾಲ್ ಬರುತ್ತೋ ಏನ? ಬೋದೇನೈತೆ, ಆಗ್ಲೇ ಬಂದ್ ಕುಂತಿಲ್ವಾ? ಹೇ ನಿನ್ ಕಷ್ಟ ಹೇಳ್ಕೊಳಕ್ಕೆ, ಬೇಜಾರು ಕಳಿಯಕ್ಕೆ, ನಿನ್ ಜೊತೆ ಮಾತಾಡಕ್ಕೆ ಅಂತ ಇಷ್ಟು ಸಮಯಕ್ಕೆ ಇಷ್ಟರಪ್ಪ ಇಂತ ದುಡ್ಡು ತಗೊಂಡು ಮಾತಾಡಕ್ ಜನವೇ ಇದಾರಂತೆ ಗೊತ್ತಾ? ಎಂತ ಸೋಜ್ಗ ಬಂತವ್ವ, ನಮ್ ಕಾಲಕ್ಕೆ ಇದನ್ನೆಲ್ಲ ಕಂಡೇವಲ್ಲ, ಮುಂದೆ ಇನ್ನೂ ಎಂತ ಕಾಲ್ ಬರುತ್ತೋ ಏನೋ. ಏನ್ ಬಂದತ್ತು, ಮೊಬೈಲ್ ಜೊತೆ ಟಿವಿ ಜೊತೆಗೆ ಮೂರೊತ್ತು ಮಾತಾಡ್ತೀವಿ, ಪರಿಚಯ ಇದ್ದವ್ರ ಜೊತೆ ಮಾತಾಡಕ್ಕೆ ದೊಡ್ಡಸ್ತ್ಗೆ. ಅಲ್ಲ ಕಣ್ತಾಯಿ, ನಮ್ ಮದುವೆ ಇನ್ನು ನನ್ ಕಣ್ಣಿಗೆ ಕಟ್ಟಂಗೆ ಐತಿ. ಇಡೀ ಊರ್ ಜನ ಸೇರಿ ಮದುವೆ ಮಾಡಿದ್ರು. ಅದನ್ನೇನ್ ಹೇಳ್ತೀಯ, ಆ ಕಾಲದಲ್ಲಿ ಊರಲ್ಲಿ ಯಾರ್ದಾದ್ರೂ ಮದುವೆ ನಡೆಯುತ್ತೆ ಅಂದ್ರೆ ಇಡೀ ಊರೇ ಒಟ್ಟಿಗೆ ಸೇರಿ ಮದುವೆ ಕೆಲಸ ಮಾಡ್ತಾ ಇದ್ರು. ಯಾರ್ಯಾರೊಬ್ಬರೊಬ್ರು ಚಪ್ರ ಹಾಕೋರು. ಹೌದಪ್ಪ, ತೆಂಗಿನ ಕರಿ ತರೋರೊಬ್ರು, ಮಾವಿನ ಎಲೆ ತರೋರೊಬ್ರು, ಕೆಂಕೇಸರಿ ಹೂ ತಂದು ಚಪ್ರಕ್ಕೆಲ್ಲ ಕಟ್ಟಿದ್ರಲ್ ಶಿವಣ, ನಿನ್ಗೇನಾರು ಜ್ಞಾಪಕ ಐತೇನ್ ಗಂಗಮ್ಮ? ಅದು ಗೊತ್ತಿಲ್ದೆ ಏನು, ನನ್ ಮದ್ವೆಗೆ ಪಕ್ಕದ ಊರಿಗೆ ಹೋಗಿ ಒಂದ್ ಗಾಡಿ ತುಂಬಾ ಬರೀ ಆ ಹೂನೆ ಕಿತ್ಕೊಂಡು ಬಂದು ಇಡೀ ಚಪ್ರಕ್ಕೆಲ್ಲ ಅಲಂಕಾರ ಮಾಡಿದ್ರು. ಅವ್ರೆ ತಂದ್ರು, ಅವ್ರೆ ಕೊಟ್ಟಿದ್ದು. ಅಯ್ಯೋ ಅದೇನು ಒಂದ್ ದಿವ್ಸಕ್ ಮುಗಿತಾ ಇತ್ತ ಕೆಲ್ಸ? ಈಗಿನಂಗೆ ಒಂದ್ ಗಂಟೆ ಮದ್ವೆ ಅಲ್ಲ, ವಾರಗಟ್ಲೆ ಮದ್ವೆ ಮಾಡರು. ಅಷ್ಟು ದಿವ್ಸಕ್ಕೂ ಮದ್ವೆ ಮನೇಲೆ ಊಟ ತಿಂಡಿ ಈಗಿನಂಗೆ ಕ್ವಾಟ್ರಿಂಗು ಅದು ಇದು ಏನು ಇರ್ಲಿಲ್ಲ. ಏ ನಿನ್ ಮುಖಕ್ಕೆ ಯಾವಾಗ್ಲೂ ಎಲ್ಲಿಗೋದ್ರು ಕ್ವಾಟ್ರಿಂಗೇ ಬರ್ತೀಯ ನೋಡು. ಅದು ಕ್ವಾಟರಿಂಗು ಅಲ್ಲ ಕಣಪ್ಪ, ಕ್ಯಾಟ್ರಿಂಗು ಅಂತವ. ಒಂದು ಮಾತು ನೆಟ್ಟು ಹೇಳಕ್ಕೂ ಬರಲ್ಲ, ಆದ್ರೂ ಅದ ಅವಲತ್ತಿಗೇನ್ ಕಮ್ಮಿ ಇಲ್ಲ. ಶಿವಣ್ಣ ಅಂದ್ರೆ ಕ್ವಾಟ್ರು, ಕ್ವಾಟ್ರು ಅಂದ್ರೆ ಶಿವಣ್ಣ ಅಂತ ನಮ್ ಸೀಮೆಗೆ ತುಂಬಾ ಹೆಸರುವಾಸಿ ಆಗಿದ್ದ ಕಣಮ್ಮ ಈ ಶಿವಣ್ಣ. ಸುಮ್ನಿರವ, ಅದೆಲ್ಲ ಆ ಕಾಲಕ್ಕೆ. ಅದನ್ನೆಲ್ಲ ಬಿಟ್ಟು ಯಾವ ಕಾಲ ಆಯ್ತು, ಮಧ್ಯವರ್ಜನ ಶಿಬಿರಕ್ಕೆ ಹೋಗಿ ಮತ್ತೆ ಹೊಸ ಮನುಷ್ಯನಾಗಿ ಹೊಸ ಜೀವನನೇ ಶುರು ಮಾಡಿದ್ರು. ನಿಮ್ಮ ತಮಾಷೆ ಮಾತ್ರ ಬಿಡಲ್ಲ. ಬಿಡವ ನೀವಲ್ದ ಇನ್ಯಾರಂದರು, ಅದೆಲ್ಲ ಒಂದು ಕಾಲ. ನಾನೇ ಮನುಷ್ಯನಾಗಿದ್ನ ಅವಾಗ, ಪುಣ್ಯಾತ್ಮರು ಶಿಬಿರ ಮಾಡಿ ನನ್ನನ್ನು ಉಳಿಸಿ ಕಾಪಾಡಿದ್ರು. ಈಗ ನಾನೇ ಎಷ್ಟೋ ಜನರನ್ನ ಅಲ್ಲಿಗೆ ಸೇರಿಸಿ ಅಭ್ಯಾಸ ಬಿಡೋಕ್ ಸಹಾಯ ಮಾಡ್ತೀನಿ. ನಮಗೆ ಗೊತ್ತಿಲ್ವ ಶಿವಣ್ಣ, ಅವಾಗ ಎಷ್ಟು ಕೆಟ್ಟ ಹೆಸರು ತಗೊಂಡಿದ್ಯೋ, ಈಗ ಅದಕ್ಕಿಂತ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ಯಾ ಬಿಡಪ್ಪ. ಕೆಟ್ಟದ್ ಬಿಟ್ಟು ಒಳ್ಳೇದ್ ಕಲಿಯೋದು, ಬೇರೆಯವರು ಕೂಡ ಅದನ್ನ ಬಿಡೋದಕ್ಕೆ ಅರಿವು ಮೂಡಿಸೋ ಅಂತ ಭಾರಿ ಒಳ್ಳೆ ಕೆಲ್ಸ. ಪೋಸ್ ಕೊಟ್ಕೊಂಡು ಓಡಾಡೋರ್ಗಿಂತ ಇಂಥ ನಿಜವಾದ ಸೇವೆ ಮಾಡೋದು ಈ ಸಮಾಜಕ್ಕೆ ಬೇಕಾಗ್ತಾರೆ ಕಣವ. 100 ರೂಪಾಯಿ ಖರ್ಚು ಮಾಡಿ 1000 ರೂಪಾಯಿನ ಬೋರ್ಡ್ ಹಾಕಿಸಿಕೊಳ್ಳೋರೆ ತುಂಬಿರೋ ಜನರ ಮಧ್ಯ ಇಂತಹ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಅಷ್ಟೇ. ಅದು ಬಿಡ್ರಿ, ಅದನ್ನೇ ಎಷ್ಟೊತ್ತಂಕ ಮಾತಾಡ್ತೀರಾ? ಆ ಕಾಲದ ಮದುವೆ ವಿಷಯಕ್ಕೆ ಬನ್ನಿ. ಆ ಕಡೆ ನೋಡು, ಆ ಹುಲ್ತಂಡೆ ಕಿತ್ತ ಗೌರಮ್ಮ, ಇಲ್ಲಾಂದ್ರೆ ಇಡೀ ಹೊಲ ತುಂಬ ಅದೇ ಆಗುತ್ತೆ. ಅವಾಗೆಲ್ಲ ಎತ್ತಿನ ಗಾಡಿಲಿ ದಿಬ್ನ ಹೋಗೋರು, ಗಾಡಿ ಯಾರ್ದು ಎತ್ತಿ ಯಾರವೋ, ಗಾಡಿ ಕಟ್ಟು ಕಮಾನ್ ಯಾರ್ದು, ಗಾಡಿ ಓಡ್ಸೋರ್ ಯಾರು, ಅದೆಲ್ಲ ಎಷ್ಟು ಚೆನ್ನಾಗಿತ್ತು ಕಣವ. ಯಾರ ಮನೆ ಮದ್ವೆ ಆದ್ರೂ ಕೂಡ ನಮ್ಮದೇ ಮನೆ ನಮ್ ಮಕ್ಕಳದೇ ಮದ್ವೆ ಅನ್ನಂಗೆ ಜವಾಬ್ದಾರಿ ತಗೊಳ್ಳೋರು, ಅಡಿಗೆ ಮಾಡೋರು ನಾವೇ, ಅಡಿಗೆ ಬಡ್ಸೋರು ನಾವೇ ಅಂತೀನಿ. ತರಕಾರಿ, ಹಾಲು, ಮೊಸರು, ತೆಂಗಿನಕಾಯಿ ಎಲ್ಲದನ್ನು ಅವರವರ ಮನೆಯಿಂದನೇ ತರ್ತಿದ್ರು. ಅವ್ರೇನು ನೆಂಟ್ರು ಇಷ್ಟ್ರು ಅಂತಾನೆ ಆಗ್ಬೇಕಾಗಿರ್ಲಿಲ್ಲ. ಅವಾಗೆಲ್ಲ ಈ ಜಾತಿ ಧರ್ಮ ಇದೆಲ್ಲ ಅವ್ರ ಮನೆ ಒಳಗೆ ಇದ್ರು, ಕೆಲವೊಮ್ಮೆ ಇದೆಲ್ಲ ಅತಿ ಅನ್ಸಿದ್ರು ಕೂಡ ಸಂಬಂಧಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತಾ ಇರ್ಲಿಲ್ಲ. ನನಗ್ಯಾಕೋ ವಿದ್ಯಾವಂತರು ಜಾಸ್ತಿ ಆದ್ಮೇಲೆನೆ ಈ ಜಾತಿ ಭೇದ ಹೆಚ್ಚಾಯ್ತು ಅಂತ ಅನ್ಸುತ್ತೆ. ಇರ್ಬೋದು ಗೌರಮ್ಮ, ನಮ್ ಕಾಲಕ್ಕೆ ಇಷ್ಟೊಂದು ಜಾತಿ ಪ್ರೇಮ ಇರ್ಲಿಲ್ಲ. ಯಾರಾದ್ರೇನು ಎಲ್ರು ಅಣ್ಣ ತಮ್ಮ ಅಕ್ಕ ತಮ್ಮ ತರ ಇರ್ತಿದ್ದು ಕಣವ. ನನ್ ಜಾತಿ ದೊಡ್ಡದು, ನನ್ ಧರ್ಮ ಶ್ರೇಷ್ಠ, ನಮ್ಮವ್ರು ಹೇಳಿದ್ದು ಸರಿ, ನಮ್ಮಿಂದನೇ ಈ ಸಮಾಜ ಉದ್ಧಾರ ಆಗಿದ್ದು ಅಂತ ಹೇಳಿ ಹೇಳಿ ಇಡೀ ಸಮಾಜನೆ ಒಡೆದು ಛಿದ್ರ ಮಾಡಿಟ್ಟಿದ್ದಾರೆ. ಆ ಕಾಲದಲ್ಲಿ ಮದುವೆ ಒಂದೇ ಅಲ್ಲ, ಯಾವ ಕೆಲಸ ಕಾರ್ಯವೇ ಆಗ್ಲಿ ಎಲ್ಲದನ್ನು ಇಡೀ ಊರೇ ಸೇರಿ ಕೈ ಜೋಡಿಸಿ ನಿಭಾಯಿಸ್ತಾ ಇದ್ರು. ಅಕ್ಕಪಕ್ಕದ ಊರವರು ಕೂಡ ಬಂದು ಸಹಕಾರ ನೀಡ್ತಾ ಇದ್ರಲ್ಲಪ್ಪ. ಯಾರಾದ್ರೂ ತೀರ್ಕೊಂಡ್ರೆ ಸುತ್ತ ಹತ್ತಳ್ಳಿ ಜನ ಒಟ್ಟಿಗೆ ಸೇರಿ ಕೆಲಸ ಪೂರೈಸರು. ಈಗ ಆ ಜಾತಿ ಅನ್ಸತ್ರೆ ನಾನ್ಯಾಕ್ ಹೋಗ್ಬೇಕು, ಈ ಕೇರಿ ಅನ್ಸತ್ರೆ ಅವ್ರಿಗೆ ಯಾಕೆ ಹೋಗ್ಬೇಕು, ಇವ್ರಿಗೆ ಯಾಕೆ ಹೋಗ್ಬೇಕು ಅಂತ ಎಲ್ಲದ್ರಲ್ಲೂ ತಾರತಮ್ಯ ಮಾಡ್ತಾರೆ. ಎಷ್ಟೋ ಸಾರಿ ಸ್ವಂತ ಸಂಬಂಧಿಕರೇ ಹೋಗಲ್ಲ. ನನಗೆ ಆ ಆಸ್ತಿ ಬರ್ಬೇಕಾಗಿತ್ತು, ನನಗೆ ಈ ಹೊಲ ಕೊಡಿಸ್ಲಿಲ್ಲ, ಆ ಒಡವೆ ಕೊಡಿಸ್ಲಿಲ್ಲ ಅಂತ ಸತ್ತವರ ಮೇಲೆ ದೂರು ಹೇಳ್ತಾ ಅಸಂಖಾರ ಚಳುವಳಿ ಶುರು ಮಾಡ್ತಾರೆ. ಹಿಂದೆಲ್ಲ ಆಗಿದ್ದು ಹೋಗಿದ್ದು ಒಟ್ಟಿಗೆ ಆಡಿ ಬೆಳೆದಿದ್ದು ಯಾವುದು ಲೆಕ್ಕಕ್ಕೆ ಬರಲ್ಲ. ದುಡ್ಡು ಆಸ್ತಿ ಮುಂದೆ ಸಂಬಂಧ ಎಲ್ಲಿದೆ ಅಂತ ಹುಡುಕ್ಬೇಕು. ಬದುಕಿದ್ದಾಗ್ಲೇ ಹೆದರಿಕೆ ಆಗ್ತಾರೆ, ನೀನ್ ಸತ್ತ ಮೇಲೆ ನಾವೇ ಗತಿ, ನಮ್ಮನ್ ಬಿಟ್ರೆ ಯಾರಿದ್ದಾರೆ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಅದು ಬಿಡು, ಆ ಕಾಲದಲ್ಲಿ ಯಾರಿಗಾದ್ರೂ ಆರೋಗ್ಯದ ವಿಚಾರದಲ್ಲಿ ತೊಂದ್ರೆ ಇದ್ರೆ ಎಲ್ರು ಬಂದು ಮಾತಾಡಿಸ್ತಿದ್ರು, ಧೈರ್ಯ ಹೇಳ ಕೆಲಸನ ಮಾಡ್ತಿದ್ರು ಕಣ್ರಪ್ಪ. ಈಗೆಲ್ಲಿ ಆ ಭಾವಣಿಕೆ ಬಿಡು. ಅಲ್ಲಿ ನೋಡು, ಆ ಕಡೆ ಅಲ್ಲಿ ಅಲ್ಲಿ ಅಲ್ಲಿ ಆ ಮುಳ್ಗಿಡ ಕಿತ್ತಾಕು, ಇಲ್ಲಾಂದ್ರೆ ಹೊಲದ ತುಂಬ ಬೆಳೆದು ಕಾಲಿಕ್ಕದು ಕಷ್ಟ ಆಗುತ್ತೆ ಶಿವಣ್ಣ. ಕೃಷಿಯಲ್ಲಿ ಕೂಡ ಎಷ್ಟೊಂದು ಸಹಕಾರ ಇತ್ತು, ರೈತಾಪಿ ಬದುಕಿಗೆ ಬೇಕಾದ ಸಲಕರಣೆ ಮಾಡಿಕೊಡ್ತಕ್ಕಂತ ಕಸಬ್ದಾರರು ಎಲ್ಲ ಕಡೆ ಇರ್ತಾ ಇದ್ರು. ಹೌದಪ್ಪ, ಬಡಗಿ, ಕಮ್ಮಾರ, ಕುಂಬಾರ ತಮ್ಮ ತಮ್ಮ ಕೆಲಸವನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗರು ಅಲ್ವಾ. ಅವ್ರಿಗೆ ದುಡ್ಡೇ ಕೊಡ್ತಿರ್ಲಿಲ್ಲ, ಆಯ ಅಂತ ಕೊಡ್ತಿದ್ರು. ನಿನಗೇನಾದ್ರು ಗೊತ್ತೇ ಗಂಗಮ್ಮ ಅದು? ನನಗೆ ಅಷ್ಟಾಗಿ ಗೊತ್ತಿಲ್ಲ, ಆದ್ರೆ ದೊಡ್ಡವ್ರು ಮಾತಾಡಿಕೊಳ್ತಾ ಇದ್ರು. ವರ್ಷಕ್ಕೆ ಒಂದ್ಸಾರಿ ತಾವು ಬೆಳೆದ ದವಸ ಧಾನ್ಯವನ್ನ ಅವರಿಗೆ ಕೊಡ್ತಿದ್ರಂತೆ. ದುಡ್ಡು ಅನ್ನೋದು ಇಲ್ಲದೆ ಇದ್ದಾಗ ಸಂಬಂಧಗಳು ಚೆನ್ನಾಗಿದ್ವು, ಸಂಬಂಧಗಳಿಗೆ ಬೆಲೆ ಇತ್ತು. ದುಡ್ಡಿನ ಬೆಲೆ ಹೆಚ್ಚಾದಂತೆ ಮನುಷ್ಯನ ಬೆಲೆ ಕಮ್ಮಿ ಆಗ್ತಾ ಹೋಯ್ತು. ಅವಾಗ ಸಭ್ಯಸ್ತ್ರು, ಬುದ್ಧಿವಂತರು, ಒಳ್ಳೆಯವರಿಗೆ ಗೌರವ ಕೊಡ್ತಿದ್ರು. ಈಗ ದುಡ್ಡಿದ್ದವ್ರಿಗೆ ಮರ್ಯಾದೆ ಕಣವ. ನಿನ್ನ ಒಳ್ಳೆತನ ಯಾರು ಕೇಳ್ತಾರೆ ಹೇಳು. ಮೋಸ, ವಂಚನೆ ಏನಾದ್ರೂ ಮಾಡು, ಯಾರಿಗಾದ್ರೂ ಗಂಟಿಗೆ ಹಾಕು, ಒಟ್ಟಿನಲ್ಲಿ ದುಡ್ಡು ಮಾಡು ಅನ್ನೋದು ಮುಖ್ಯವಾಗಿದೆ. ಅದಿರ್ಲಿ, ಅವಾಗ ಬೇಸಾಯದ ಕೆಲಸದಲ್ಲಿ ಒಬ್ರಿಗೊಬ್ರು ಎಷ್ಟು ಸಹಾಯ ಸಲಹೆ ಸೂಚನೆ ಕೊಟ್ಟು ರೈತರ ಬದುಕು ಅಂದ್ರೆ ಒಗ್ಗಟ್ಟಿನ ಬದುಕು ಅನ್ನೋದನ್ನ ಸಾಧಿಸಿ ತೋರಿಸ್ತಾ ಇದ್ರು. ಹೊಲದಲ್ಲಿ ಬೆಳೆ ಕಟಾವು ಮಾಡೋಕೆ ಮುಯ್ಯಾಳ್ ಪದ್ಧತಿ ಇತ್ತಲ್ವಾ? ಹೌದು, ಅಷ್ಟೇ ಅಲ್ಲ, ರಾಗಿ ಜೋಳನ ಶೂಡ್ ಕಟ್ಟೋಕೆ ರಾತ್ರಿ ಎಲ್ಲ ಪುಕ್ಸಟ್ಟೆ ಕೆಲಸ ಮಾಡ್ತಿದ್ರು. ಹುಲ್ಲು, ಸೊಪ್ಪು, ಕಾಯಿ ಇತ್ಯಾದಿ ಸಾಕ್ಸೋಕೆ ಎತ್ತಿನ ಗಾಡಿಗೆ ಬಾಡಿಗೆ ಇರ್ಲಿಲ್ಲ. ಅವ್ರ ಹೊಲದ ಕೆಲ್ಸಕ್ಕೆ ಇವ್ರು, ಇವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಿದ್ರು. ಸುಗ್ಗಿ ಸಮಯದಲ್ಲಂತೂ ಅಬ್ಬಬ್ಬಾ, ಅದೊಂದ್ ಕೆಲ್ಸ ಅನ್ನೋದ್ಕಿಂತ ಹಬ್ಬ ಅಂದ್ರೆ ಸರಿ ಕಣವ. ಕಣ ಮಾಡೋಕೆ ಅದೆಷ್ಟೊಂದ್ ಜನ ಕೈ ಜೋಡಿಸ್ತಾ ಇದ್ರು. ಇಲ್ಲ ಯಾಕಪ್ಪ ಇಷ್ಟೊಂದ್ ಕಳೆ ಆಗಿದೆ, ಈಗ ಇದನ್ನ ಸರಿಯಾಗಿ ಕೀಳದೆ ಹೋದ್ರೆ ಮುಂದಿನ ವರ್ಷಕ್ಕೆ ಏನು ಬೆಳೆಯಕಾಗಲ್ಲ. ಅದಕ್ಕೆ ಮತ್ತೆ ಹೇಳೋದು, ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾದ್ರೆ ಕೃಷಿಯನ್ನ ಸುಲಭವಾಗಿ ಮಾಡಬಹುದು ಕಣ್ರವ. ಅವಾಗೆಲ್ಲ ಸಾಲ್ಗಣ ಮಾಡಿದ್ರು ಅಲ್ವಾ ಶಿವಣ್ಣ? ಹ್ಮ್ ಕಣವ, ಇದರಿಂದ ಕೆಲಸನು ಸುಲಭ ಆಗದು. ಯಾರೋ ಬಂದು ಕಣಗಳಲ್ಲಿ ಕಳತನ ಮಾಡಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಇಡೀ ಊರೇ ಕಣದಲ್ಲಿ ಕೆಲಸ ಮಾಡೋದು ನೋಡಕ್ಕೆ ಒಂದು ಸಂತೋಷ ಆಗದು. ಯಾವ್ದಾದ್ರು ಒಂದ್ ರೋಣಗಲ್ಲು, ಮೇಟಿ ಕಟ್ಟು ಎತ್ತುಗಳು, ತೂರ ಮರ, ಒನ್ನೆ, ಇವೆಲ್ಲ ಯಾರ್ದೋ ಯಾರ್ದ ಕಣದಲ್ಲಾದ್ರೂ ಇರ್ತಿತ್ತು. ಯಾರ್ ಬೇಕಾದ್ರು ತಗೊಂಡೋಗಿ ಕೆಲಸ ಮಾಡಬಹುದಾಯ್ತು, ಯಾರು ಕೇಳ್ತಿರ್ಲಿಲ್ಲ. ಹ್ಮ್ ಕಣವ, ಮೆದುಗೋಲು, ಹಿಂದೆಡೆ ಮುಂದೆಡೆ ಒಡಿಯೋ, ಕಡ್ಡಿ ಪೊರ್ಕೆ, ರೋಣಗಲ್ಲು, ಸಾಮಾನ್ಯ ಅವೆಲ್ಲ ಒಂಥರ ಸಾರ್ವಜನಿಕ ಆಸ್ತಿ ಇದ್ದಂಗಿದ್ವು. ಕಣದ ಮಧ್ಯದಲ್ಲಿ ಮೇಟಿ ನೆಟ್ಟು ಅದಕ್ಕೆ ಎತ್ತು ಹಸು ಇವನ್ನೆಲ್ಲ ಒಂದ್ರ ಪಕ್ಕ ಒಂದ್ ಸಾಲ ಕಟ್ಟಿ ಹುಲ್ ತುಳಿಸ್ತಾ ಇದ್ರಲ್ಲ, ನೀವು ನೋಡಿದ್ರಾ? ನೋಡ್ದೆ ಏನು, ನಾವು ಆ ಎತ್ತುಗಳನ್ನ ಓಡಾಡಿಸಿ ಹುಲ್ಲು ತುಳ್ಕಸೋಕೆ ಕೆಲಸ ಮಾಡ್ತಿದ್ವಿ ಕಣಪ್ಪ. ಮೇಟಿ ಕಟ್ಟಕ್ಕೆ 10-15 ರಾಸು ಬೇಕಾಗ್ತಾ ಇದ್ದು ಕಣಪ್ಪ. ಯಾರ್ಯಾರ ದನಗಳನ್ನ ತಂದು ಉಪಯೋಗ ಮಾಡ್ಕೊಳ್ತಾ ಇದ್ದು. ಅದ್ರಲ್ಲಿ ಮೇಟಿ ಎತ್ತಿಗೆ ಒರೆ ಜಾಸ್ತಿ ಬೀಳ್ತಿತ್ತು ಅಲ್ವಾ ಶಿವಣ್ಣ? ಹೂ ಕಣವ, ಅದಕ್ಕೆ ಶ್ರಮ ತುಂಬಾ ಜಾಸ್ತಿ ಇರ್ತಾ ಇತ್ತು. ಅದರಿಂದನೇ ಅಲ್ವಾ ಮೇಟಿ ಎತ್ತಿನಂಗೆ ದುಡಿತಾರೆ ಅನ್ನೋ ಮಾತು ಬಂದಿದ್ದು. ಎತ್ತುಗಳು ಅಂದ್ರೆ ದುಡಿಮೆ, ದುಡಿಮೆ ಅಂದ್ರೆ ಎತ್ತುಗಳು ಕಣ್ರವ. ಬಾರಣ, ಊಟ ಮಾಡಣ, ಬಾರಕ್ಕ ಮಜ್ಜಿಗೆ ಕುಡಿಯನ, ಬರ್ರಿ ಸ್ವಲ್ಪ ಎಲೆ ಅಡಿಕೆ ಹಾಕೊಳ್ಳೋಣ ಅಂತ ಒಟ್ಟಿಗೆ ಸೇರಿ ಮಾತಾಡ್ತಾ ಶ್ರಮ ಕಮ್ಮಿ ಮಾಡ್ಕೊಳ್ಳೋರು. ಮತ್ತೆ ರಾತ್ರಿ ಹೊತ್ತು ಕಣಕ ಅವ್ಲಕ್ಕೆ ಮಾಡಕ್ಕೆ ಜೊತೆಯಲ್ಲಿ ಹೋಗಿ ಕಣದಲ್ಲಿ ಜೊತೆಯಲ್ಲಿ ಮಲ್ಗರು. ಕೆಳಗೊಂದು ಮೇಲೊಂದು ಈಚಲು ಅಥವಾ ತೆಂಗಿನ ಗರಿ ಚಾಪೆ, ಅದ್ರ ಮೇಲೆ ರಾಗಿ ಹುಲ್ಲು ಹಾಕಿ ಚಳಿ ಕಮ್ಮಿ ಮಾಡ್ಕೊಳ್ಳೋರು. ತೂರದು, ರಾಶಿ ಮಾಡೋದು, ಚೀಲ ಮಾಡಿ ಮನೆಗ್ ತರೋದು, ಎಲ್ಲಾ ಕೆಲಸನ ಒಬ್ರಿಗೊಬ್ರು ಸಹಾಯ ಮಾಡಿ ಮಾಡ್ತಾ ಇದ್ರು. ಇಡೀ ಹಳ್ಳಿ ಅಂದ್ರೆ ಒಂದು ಮನೆ ಅನ್ನೋ ತರ ಇತ್ತು. ನಮಗೆ ಬೇಡವಾದ್ದೆಲ್ಲ ತಂದು ಹಳ್ಳಿಗಳನ್ನೇ ಹಾಳು ಮಾಡಿಟ್ರು. ಅದಕ್ಕೆ ಮತ್ತೆ ಆ ಕಾಲ ಚಂದವೋ ಈ ಕಾಲ ಚಂದವೋ ಅಂತ ಹಾಡ್ ಬರ್ದಿರೋದು. ಇನ್ನು ದೇವಸ್ಥಾನದ ಕೆಲಸ ಕಾರ್ಯಗಳು, ಹಬ್ಬ ಜಾತ್ರೆ ಇದೆಲ್ಲ ಒಂದೇ ಮನೆಯ ಕಾರ್ಯಕ್ರಮ ಅನ್ನೋ ತರ ನಡೆಯೋದು. ಹೇ ಯಾಕವ್ವ, ಈಗ್ಲೂ ನಡೀತಾವಲ್ಲ ಒಂದೊಂದೇ ಮನೆಯಲ್ಲಿ. ಅಂದ್ರೆ ಅವ್ರವ್ರ ಮನೆಯಾರ್ಕ ಅವ್ರ ಹಬ್ಬ, ಅವ್ರ ಪೂಜೆ, ಬಾಗಿಲಾಕೊಂಡ್ ಪೂಜೆ, ಹಬ್ಬ, ಕೊನೆಗೆ ಬೀಗ ಹಾಕೊಂಡು ಊಟ ಮಾಡೋ ಪದ್ಧತಿ ಬಂದೈತೆ. ಹಳ್ಳಿಗಳಿಗೂ ನಗರಗಳ ಸಂಸ್ಕೃತಿ ಬಂದಿದೆಯಲ್ಲಪ್ಪ, ಏನ್ ಮಾಡೋದು? ಎಲ್ಲರೂ ಎಲ್ಲಾ ಕಡೆನು ಗೋಡೆ ಕಟ್ಕೊಂಡು ಬಿಟ್ಟಿದೀವಿ. ಆ ಜಾತಿ ಈ ಜಾತಿ, ಅದರಲ್ಲಿ ಮತ್ತೆ ಉಪ ಜಾತಿಗಳು, ಒಳ ಪಂಗಡ, ಬೆಡಗು, ಮತ ಕುಲ, ಆ ಪಕ್ಷ ಈ ಪಕ್ಷ, ಆ ಬಣ ಈ ಬಣ ಅಂತ ಮಾಡ್ಕೊಂಡು ಒಬ್ಬೊಬ್ರು ಮನಸ್ಸು ಒಬ್ರಿಗಿಲ್ಲ. ನಾವು ಇದನ್ನೆಲ್ಲ ಬಿಡ್ತೀವಿ ಅಂದ್ರು ಕೆಲವು ಸ್ವಾರ್ಥಿಗಳು ಇದಕ್ಕೆ ಅವಕಾಶ ಕೊಡಲ್ಲ. ಬಾಯಲ್ಲಿ ಶರಣಾರ್ಥಿ ಮಾತು ಮಾಡೋದು ಮನೆಯಾಳ ಕೆಲಸ. ಅವರವ್ರ ತೆವಲಿಗೆ, ಅವರವ್ರ ಅಹಂಕಾರಕ್ಕೆ ಇಡೀ ಸಮಾಜನೇ ಬಲಿ ಕೊಡ್ತಾ ಇದ್ದಾರೆ. ನಮ್ಮವಕ್ಕೆ ಇದು ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡಿಸೋಕ್ ಹೋದ್ರೆ ಅಂತವ್ರನ್ನ ಅನುಮಾನದಿಂದ ನೋಡ್ತಾರೆ. ಯಾರ್ದು ಅಹಂಕಾರ ತಣಿಸೋಕೆ ನಮಗೆ ಗೊತ್ತಿಲ್ಲದೆ ಮನುಷ್ಯ ಸಂಬಂಧಗಳನ್ನ ಹಾಳ್ ಮಾಡ್ತಾ ಇದ್ದೀವಿ. ಒಂದು ಸಾರಿ ಒಡೆದ ಮನಸ್ಸುಗಳು ಮತ್ತೆ ಕೂಡುತ್ತಾ ಅಂತ ನಮಗೆ ನಾವೇ ಯೋಚನೆ ಮಾಡಬೇಕು. ಹಿಂದಿನ ಕಾಲದಲ್ಲಿ ಪರಕೀಯರು ನಮ್ಮನ್ನು ಒಡೆದು ಆಡಳಿತ ಮಾಡಿದ್ರು. ಈಗ ನಮ್ಮವರು, ದೊಡ್ಡವರು, ಸಮಾಜಕ್ಕೆ ಮಾದರಿಯಾದವರು ಅನ್ನಿಸ್ಕೊಂಡವರೆ ಈ ಹೊಲಸಿನ ಕೆಲಸ ಮಾಡ್ತಾ ಇದ್ದಾರೆ. ಯಾರದ್ದೋ ಸ್ವಯಿತ ಶಕ್ತಿಗೆ ನಾವು ಯಾಕೆ ಬೆಂಬಲ ಕೊಡಬೇಕು ಅಂತೀನಿ. ನೀನ್ ಹೇಳೋದು ನಿಜ ಕಣವ. ಆದ್ರೆ ಎಷ್ಟೋ ಸಾರಿ ದುಡ್ಡು, ಅಧಿಕಾರ, ಪ್ರಸಿದ್ಧಿ, ಮನ್ನಣೆ, ನಮ್ಮ ದಡ್ತನದ ಇತ್ಯಾದಿ ಕಾರಣದಿಂದ ನಮ್ಗೆ ಗೊತ್ತಿದ್ದು ಗೊತ್ತಿಲ್ದೇನೆಯೋ ನಾವೇ ಈ ಕೆಲಸ ಮಾಡ್ತೀವಿ, ಆಡೋದೊಂದು ಮಾಡೋದೊಂದು. ಹೌದ್ ಕಣವ, ಮಾಡೋದು ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತ ಇಂಥವರನ್ನ ನೋಡಿನೇ ಹೇಳಿರೋದು. ಇಂಥವ್ರ ಮಾತು ಕೇಳಿದ್ರೆ ರೈತರ ಬದುಕು ಉದ್ಧಾರ ಆಗುತ್ತಾ, ನಮ್ ದುಡಿಮೆ ಸಾಗುತ್ತಾ ಅಂತ ನಾವೇ ಯೋಚನೆ ಮಾಡಬೇಕು. ದಿವಸ ಒಬ್ರ ಮುಖ ಒಬ್ರು ನೋಡಿ ಬದುಕೋರು ನಾವು. ಯಾರೊದ್ದು ಮಾತ್ ಕೇಳಿದ್ರೆ ಕೆಟ್ಟೋಗೋರು ನಾವೇ, ಅವ್ರಿಗೇನ್ ಆಗಲ್ಲ. ಅವ್ರಿಗೇನು ಕೆಳ ಗೊತ್ತಲ್ಲ ಮೇಲ್ ಸೀಯಲ್ಲ. ಎಲ್ಲಾ ಕಡೆನು ಅವರದ್ದೇ ಸಾಮ್ರಾಜ್ಯ ಕಟ್ಕೊಂಡು ಮೆರೀತಾರೆ. ನಮಗ್ ತಾನೆ ಹೊಟ್ಟೆ ತಣ್ಣೀರ್ ಬಟ್ಟೆ. ಕೃಷಿ ಕಾಯಕ ಕೇವಲ ಒಬ್ಬರಿಂದ ಆಗೋ ಮಾತಲ್ಲ, ಇಡೀ ಹಳ್ಳಿಯ ರೈತರು ನಾವೆಲ್ಲ ಒಂದು ಎನ್ನುವ ತಿಳುವಳಿಕೆಯನ್ನ ಮೂಡಿಸಿಕೊಂಡು ಸಹಕಾರ ತತ್ವದ ಮೇಲೆ ತಮ್ಮ ದುಡಿಮೆ ಬದುಕನ್ನ ಸಾಗಿಸೋದನ್ನ ಕಲಿಯಬೇಕು. ಅದು ನಿಜ ಬಿಡವ.